ಒಂದು ಕ್ರೆಡಿಲ್ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತಿದೆ, ಅಂದರೆ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ, ಅದರ ಒಂದು ಥ್ರೂ ಅಂದರೆ ಅದು ನೋಡಲ್ ಏಜೆನ್ಸಿ ನಮ್ಮ ಕರ್ನಾಟಕದಲ್ಲಿ. ಆ ಥರ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಯೋಜನೆ, ಎಪ್ರೆಡಲ್ ಅಂದರೆ ಆಂಧ್ರ ಪ್ರದೇಶ ರಿನ್ಯೂಬಲ್ ಎನರ್ಜಿ, ತಮಿಳುನಾಡು ಟ್ರೆಡಲ್ ಅಂತಿದೆ. ಈ ಥರ ಬೇರೆ ಬೇರೆ ರಾಜ್ಯಗಳಲ್ಲಿ ಕ್ರೆಡಲ್ಗಳು ಕೆಲಸ ಮಾಡ್ತವೆ, ಅವರು ವೆಬ್ಸೈಟ್ನಲ್ಲಿ ಬಿಡ್ತಾರೆ, ಅವರು ಮುಖಾಂತರನೇ ವೆಬ್ಸೈಟ್ನಲ್ಲಿ ರೈತರು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕೋದ್ರಿಂದ ಅವರು ಸ್ಕ್ರೂಟಿನಿ ಮಾಡಿಬಿಟ್ಟು ಯಾರ್ಯಾರು ಸೂಕ್ತ ಅರ್ಹರಿದಾರೋ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ ನಂತರ ಅವರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತದೆ. ಈಗ ರೈತರು ಇಲ್ಲಪ್ಪ ಇದು ಹಾಕಿದೀವಿ ನಾವು ಬರ್ತಾ ಇಲ್ಲ, ಗೌರ್ಮೆಂಟ್ ಕೊಡ್ತಾ ಇಲ್ಲ, 2 ವರ್ಷ ಆಯ್ತು ನಮಗೇನು ಸ್ಕೀಮ್ ಅಲ್ಲಿ ಬಂದಿಲ್ಲ ಅಂತಿರ್ತಾರೆ, ಸ್ವಂತ ಹಾಕೋಬೇಕು ಅನ್ನೋರಿಗೆ ಎಷ್ಟು ಖರ್ಚು ಬರುತ್ತೆ? ಈಗ 5 HP ಒಂದು ಮೋಟರನ್ನ ಕುಂದಿಸಬೇಕಾಯಿತು, ಸೋಲಾರ್ ಪವರ್ ಅನ್ನ ಉತ್ಪಾದನೆಗೆ ಎಷ್ಟು ಖರ್ಚು ಬರಬಹುದು ಇವ್ರಿಗೆ? ಈಗ 1 HP ಸರ್ವೇ ಸಾಧಾರಣವಾಗಿ ನಾವು 1 ಲಕ್ಷ ತನ ಖರ್ಚು ಬರ್ತದೆ. ಈಗ ನೀವು ಏನಾದ್ರೂ ಒಂದು 5 HP ಸೋಲಾರ್ ಪಂಪ್ ಸೆಟ್ ಹಾಕೋಬೇಕಾದ್ರೆ ನೀವು ಪ್ಯಾನಲ್ಗಳು ಹಿಡಿದು ಅದ್ರದೊಂದು ಒಂದು VFD ಅಂತ ಬರ್ತದೆ, ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತೇಳಿ, ಅಂದ್ರೆ ನಮ್ಮ ಈ ಸೂರ್ಯನ ಕಿರಣಗಳ ಏನು ಇಂಟೆನ್ಸಿಟಿ ಇರುತ್ತಲ್ಲ ಅದು ಮುಂಜಾನೆಯಿಂದ ಸಂಜೆವರೆಗೂ ಸ್ವಲ್ಪ ಚೇಂಜ್ ಆಗ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಬೇರೆ AC ಮೋಟರ್ಗಳಾದ್ರೆ ಈ ಫ್ಲಕ್ಚುಯೇಷನ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗೋದ್ರಿಂದ ಕೆಲವೊಂದ್ಸಲ ಸುಡೋ ಚಾನ್ಸಸ್ ಇರ್ತದೆ ಮೋಟರ್. ಈ VFD ಕನ್ವರ್ಟರ್ ಅನ್ನೋದು ಏನಿದೆಯಲ್ಲ ಅದು ಸೂರ್ಯನ ಕಿರಣಗಳು ಬೀಳೋದು ಹೆಚ್ಚು ಕಡಿಮೆ ಆದರೂ ಕೂಡ ಅದು ಫ್ರೀಕ್ವೆನ್ಸಿ ಚೇಂಜ್ ಆದರೂ ಕೂಡ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಮೋಟರ್ಸ್ ಅಂತ ಬರ್ತವೆ, ಆ ಮೋಟರ್ ಅಳವಡಿಕೆ ಮಾಡಲಿಕ್ಕೆ ಒಂದು ಡ್ರೈವ್ ಕೂಡಿಸ್ಕೊಂಡು ಪಂಪ್ ಸೆಟ್ಗಳನ್ನ ಅಳವಡಿಕೆ ಮಾಡಿಕೊಂಡು ಪಂಪ್ ಸೆಟ್ ನಾವು ನೀರನ್ನು ಎತ್ತಬಹುದು. ಸರ್ವಸಾಧಾರಣ 1 HP 1 ಲಕ್ಷವರೆಗೆ ಖರ್ಚು ಬರ್ತದೆ. ಒಂದು 5 HP ನೀವು ಪಂಪ್ ಸೆಟ್ ಹಾಕಬೇಕಾದ್ರೆ ಅಂದರೆ 4 ಲಕ್ಷದವರೆಗೆ ಆಗುತ್ತೆ. ಈಗ ನೀವು ಎಷ್ಟು ಹೆಚ್ಚು ಅಶ್ವ ಶಕ್ತಿಗೆ ಹೋಗ್ತಿರೋ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ. 10 HP ತನಕ ಹೋಗ್ಬೋದಲ್ಲ, ಹೋಗ್ಬೋದು. ಸರ್ಕಾರ ಈಗ 3 HP ಇಲ್ಲಿಂದ ಹಿಡಿದು 10 HP ವರೆಗೂ ಸಬ್ಸಿಡಿ ಕೊಡ್ತಾ ಇದೆ. 3, 5, 7 10 HP ಪಂಪ್ ಸೆಟ್ಗಳಿಗೆ. ಇನ್ನ ಪಂಪ್ ಸೆಟ್ ಗಳನ್ನ ಸೋಲಾರ್ ಪಂಪ್ ಸೆಟ್ ಗಳನ್ನ ಹಾಕೋದ ಮೇಲೆ ನಿರ್ವಹಣೆ ಏನಾದ್ರು ಬರ್ತಾ? ಪ್ರತಿ ವರ್ಷ ಖರ್ಚು ಹಾಕೋದು, ರಿಪೇರಿ ಅವು ಇವೆಲ್ಲ ಏನಾದ್ರು ಬರ್ತದ? ಇದರಲ್ಲಿ ಇನ್ನೊಂದೇನಂದ್ರೆ ಈ ಸೋಲಾರ್ ಪ್ಯಾನಲ್ಗಳು ಏನಿದವಲ್ಲ ಅವುಗಳ ಒಂದು ಮೇಂಟೆನೆನ್ಸ್ ನಾವು ನಿಲ್ ಅಂತ ಹೇಳ್ಬೋದು, 0 ಮೇಂಟೆನೆನ್ಸ್ ಅಥವಾ ವೆರಿ ಮಿನಿಮಮ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲಿ ಯಾವುದೇ ಮೆಕ್ಯಾನಿಕಲ್ ತಾಂತ್ರಿಕವಾಗಿ ನಡೆಯುವಂತ ಇಂಜಿನ್ಗಳಲ್ಲಿ ಏನು ಪಿಸ್ಟನ್ನು ಅದೆಲ್ಲ ಡೀಸೆಲ್ ಇಂಜಿನ್ಗಳಲ್ಲಿ ಪಿಸ್ಟನ್ನು ಅದೆಲ್ಲ ಇರ್ತದೆ, ಡೀಸೆಲ್ ಹಾಕ್ತೀವಿ, ಅದರಲ್ಲಿ ವಾಲ್ವ್ ಇರ್ತದೆ, ಫಿಲ್ಟರ್ಸ್ ಇರ್ತವೆ, ಏನೇನೋ ಬೇರೆ ಬೇರೆ ವಿಧವಾದ ಭಾಗಗಳಿರ್ತವೆ, ಅವುಗಳ ಆವಾಗವಾಗೆ ನಾವು ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ಆ ಇದು ಈ ಸೋಲಾರ್ ಫಲಕಗಳಲ್ಲಿ ಇರೋದಿಲ್ಲ. ಏನು ಅಂದರೆ ನೀವು ಆ ಸೌರ ಫಲಕಗಳ ಮೇಲೆ ಈ ಡಸ್ಟ್ ಏನು ನಾವು ಕೂಡ್ತದೆ ಧೂಳು ಕೂಡ್ಲಾರ್ದಂಗೆ ಸ್ವಲ್ಪ ನೋಡ್ಕೊತಿರ್ಬೇಕು. ಆವಾಗವಾಗ ರೈತರು ಒಂದಿಷ್ಟು ಅದೇ ನೀರು ನೀವು ನೀರು ಹೊಡೆದ್ರು ಏನು ಆಗೋದಿಲ್ಲ, ಸ್ವಲ್ಪ ಸಣ್ಣ ಪೈಪ್ ಹೊಡಿಸಿ ನೀರು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ರೆ ಸಾಕು. ಎಷ್ಟು ಸ್ವಚ್ಛ ಪ್ಯಾನಲ್ ಸ್ವಚ್ಛ ಇರ್ತದೋ ಅಷ್ಟು ಕಿರಣಗಳು ಆ ಗ್ಲಾಸ್ ಮುಖಾಂತರ ಒಳಗೆ ಹೀರ್ಕೊಂಡು ಹೆಚ್ಚು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡೋಕೆ ಅವಕಾಶ ಇದೆ. ಆ ಪ್ಯಾನಲ್ಗಳ ಮೇಂಟೆನೆನ್ಸ್ ನಾವು ಆಲ್ಮೋಸ್ಟ್ ಆಲ್ ನಿಲ್ ಅನ್ಬೋದು. ಕೇವಲ ಸ್ವಲ್ಪ ಅವುಗಳ ಸ್ವಚ್ಛತೆಯನ್ನು ಕಾಪಾಡಬೇಕು, ಸ್ವಲ್ಪ ವರ್ಷವಂತ ಇರಬೇಕು, ಡಸ್ಟ್ ಇಲ್ಲದಂಗೆ ನೋಡ್ಕೋಬೇಕು. ಅದು ಬಿಟ್ಟರೆ ಮತ್ತೇನು ಖರ್ಚಿಲ್ಲ. ಸ್ವಲ್ಪ ಯಾರಾದರೂ ಅವರು ಕಲ್ಲು ತಗೊಂಡು ಹೋಗೋದು ಆ ನಿಟ್ಟಿನಲ್ಲಿ ಸ್ವಲ್ಪ ಏನು ಮಾಡ್ಕೊಬೇಕಂದ್ರೆ ಈ ಮೆಶ್ ಬರ್ತವೆ, ಈ ಚಿಕನ್ ಮೆಶ್ ಅಂತ ಹೇಳ್ತೀವಿ ನಾವು, ಆ ಮೆಶ್ಗಳನ್ನು ಅವುಗಳ ಮೇಲೆ ಸ್ವಲ್ಪ ಒಂದು 1/2 ಫೀಟ್ ಪ್ಯಾನಲ್ಗಳ ಮೇಲೆ ಪೂರಾ ಸ್ವಲ್ಪ ಗ್ಯಾಪ್ ಇಟ್ಟು ಕಟ್ಬಿಟ್ರೆ ಯಾರಾದ್ರೂ ಒಂದಿಷ್ಟು ಕಲ್ಲುಗಿಲ್ಲ ಬಡಿಯೋದಿಲ್ಲ. ಆ ಮೆಶ್ ಇರೋದ್ರಿಂದ ಅದು ಏನಾಗುತ್ತೆ, ಸ್ಪ್ರಿಂಗ್ ಆಕ್ಷನ್ ಆಗಿ ಜಂಪ್ ಆಗಿ ಕಲ್ಲುಗಳು ಹೊರಗಡೆ ಬೀಳ್ತವೆ. ಸ್ವಲ್ಪ ಈ ತರ ಪ್ರೊಟೆಕ್ಷನ್ ಗ್ಯಾಜೆಟ್ ಒಂದ್ಸಲ ಮಾಡ್ಕೊಂಡ್ಬಿಟ್ರೆ ಸಾಕು. ಆ ಫಲಕಗಳು ಮಾತ್ರ ಕಂಪ್ನಿಯವರೇ ನಿಮಗೆ 10 ವರ್ಷ ವಾರಂಟಿ, ವಿದ್ಯುತ್ ಉತ್ಪಾದನಾ ವಾರಂಟಿ ಕಾರ್ಡ್ ಕೊಡ್ತಾರೆ. ಅವರೇ ನಿರ್ವಹಣೆ ಮಾಡ್ತಾರೆ, ಬಂದು ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ವರ್ಷ ಬಂದು ನಿರ್ವಹಣೆ ಮಾಡ್ತಿರ್ತಾರೆ. ನಾವು ಕೇಳಿದ್ರೆ AMC ಅಂತಾನು ಮಾಡಿಕೊಡಕ್ ಇರ್ತದೆ, ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಕೊಟ್ರೆ ಅವ್ರ ಆನ್ಯುಲ್ ಮೇಂಟೆನೆನ್ಸ್ ಕಾಸ್ಟ್ ಅಂತ ಇರ್ತದೆ. ನಾವು ಈಗ ಯಾವುದೇ ಕಂಪ್ಯೂಟರ್ ಅವೆಲ್ಲ ಪರ್ಚೇಸ್ ಮಾಡ್ತೀವಲ್ಲ, ನಾವು ವರ್ಷಕ್ಕೆ ಆನ್ಯುಲ್ ಮೇಂಟೆನೆನ್ಸ್ ಅಂತ ಕೊಟ್ರೆ ಅದೇನೇ ಇರಲಿ ದುರಸ್ತಿ ಅವ್ರು ಬಂದು ಮಾಡಿಕೊಟ್ಟು ಹೋಗ್ತಾರೆ. ಆ ರೀತಿ ನಾವು ಆನ್ಯುಲ್ ಮೇಂಟೆನೆನ್ಸ್ ಕೊಡ್ಬೋದು, ಆದ್ರೆ ಅದರ ಅವಶ್ಯಕತೆ ಇಲ್ಲ. ಸ್ವಲ್ಪ ಏನೋ ಮೋಟರ್ ಕಡೆ ಸ್ವಲ್ಪ ವೈಂಡಿಂಗ್ ಏನಾದರೂ ಸುಡೋದು ಹಂಗೇನಾದ್ರೂ ಇದ್ರೆ ಅದ್ರ ಕಡೆ ಸ್ವಲ್ಪ ಮೇಂಟೆನೆನ್ಸ್ ಗಮನ ಹರಿಸಿದ್ರೆ ಸಾಕು. ಬಟ್ ಸೌರ ಫಲಕಗಳ ಕಡೆ ಆಲ್ಮೋಸ್ಟ್ ಆಲ್ ನಾವು 0 ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಒಂದ್ 7 ತಾಸಾದ್ರೂ ಪಂಪ್ ಸೆಟ್ ಅನ್ನ ಆನ್ ಮಾಡೋದು ಸೋಲಾರ್? 9-5 ಅಂತರೂ ಯಾವ್ದು ತೊಂದರೆ ಇಲ್ಲ, ತೊಂದರೆ ಇಲ್ಲ. ಒಂದು 7-8 ತಾಸವರೆಗೂ ನಮ್ಮ ಭಾಗದಲ್ಲಿ ಅಂತರೂ ನೋಡ್ರಿ, ಅದು ಇತ್ತೀಚೆಗೆ ಈಗ ನೀವು ಬೇಸಿಗೆ ಕಾಲದಲ್ಲಿ ನೋಡಿದ್ರೆ 6 ಗಂಟೆ ಹೌದು, 6 ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗ್ತದೆ, ಸಂಜೆ 6-7 ವರೆಗೆ ಇರ್ತದೆ. ಸರ್ವಸಾಧಾರಣವಾಗಿ ನಾವು 8-10 ತಾಸು ಈ ಸೂರ್ಯನ ಏನು ಶಕ್ತಿ ಇದೆಯಲ್ಲ ಅದನ್ನ ನಾವು ಬಹಳ ಸದ್ಬಳಕೆ ಮಾಡ್ಕೋಬಹುದು. ಅದನ್ನು ನಾವು ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ, ಈ ಬೇಸಿಗೆ ಕಾಲದಲ್ಲೇ ನಮಗೆ ಈ ಯಾವ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ, ಅಂದ್ರೆ ಗಿಡಗಳಿಂದ ಜಾಸ್ತಿ ನೀರು ಆವಿ ಆಗ್ತದೆ. ಜಾಸ್ತಿ ನೀರು ಕೇಳೋದು ಗಿಡಗಳು ನಮ್ಮ ಬೇಸಿಗೆ ಸಮಯದಲ್ಲಿ, ಅಂದ್ರೆ ಅರ್ಥ ಏನಂದ್ರೆ ಡಿಮ್ಯಾಂಡ್ ಸಪ್ಲೈ ಮ್ಯಾಚ್ ಆಗ್ತವೆ. ಸಪ್ಲೈ ಜಾಸ್ತಿ ಇದೆ, ಡಿಮ್ಯಾಂಡ್ ಜಾಸ್ತಿ ಬೇಕಾಗುತ್ತೆ ಗಿಡಗಳಿಗೆ ನೀರು. ಆ ನಿಟ್ಟಿನಲ್ಲಿ ಇದು ಸೂಕ್ತ. ನಮ್ಮ ಅದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಥ ಸೋಲಾರ್ ಪಂಪ್ ಸೆಟ್ಗಳನ್ನು ಅಳವಡಿಸಿಕೊಳ್ಳೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಇದು ನೋಡಿ, ಸೋಲಾರ್ ಪಂಪ್ ಸೆಟ್ದು ಒಂದು ವಿಚಾರ, ಆದರೆ ಮತ್ತೊಂದು ಮುಖ್ಯವಾದಂಥದ್ದು ಯೋಜನೆ ಅಂತಂದರೆ ಸೋಲಾರ್ ಘರ್ ಅಂತೇಳಿ ಇತ್ತೀಚೆಗೆ ತಂದಿದ್ದಾರೆ, ಸೂರ್ಯಘರ್ ಯೋಜನೆ ಅಂತ, ಪಿ ಎಂ ಸೂರ್ಯಘರ್ ಯೋಜನೆ. ಇದ್ರ ಬಗ್ಗೆ ಏನಾದರೂ ಹೊಸದಾಗಿ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಾರಾಗಿದೆ? ಹೌದು, ನಮ್ಮ ಗೌರವಾನ್ವಿತ ದೇಶದ ಪ್ರಧಾನಮಂತ್ರಿಗಳು ಇದನ್ನ ಪಿ ಎಂ ಸೂರ್ಯಘರ್ ಅಂದರೆ ಮುಫ್ತಿ ಬಿಜಲಿ ಯೋಜನಾ ಅಂತೇಳಿ, ಈ ಹೌಸ್ ಹೋಲ್ಡ್ ಡೊಮೆಸ್ಟಿಕ್ ಹೌಸ್ ಹೋಲ್ಡ್ ಮನೆಗಳಿಗೂ ಕೂಡ ಸ್ವಾವಲಂಬಿತರಾಗಬೇಕು, ನಿಮ್ಮ ವಿದ್ಯುತ್ತನ್ನು ನೀವೇ ಉತ್ಪಾದನೆ ಮಾಡಿಕೊಂಡು ನಿಮ್ಮ ಮನೆಗೆ ನೀವೇ ವಿದ್ಯುತ್ ಮಾಡಿಕೊಂಡು ನೀವು ಬಳಕೆ ಮಾಡ್ಕೋಬೇಕು. ರೂಫ್ ಟಾಪ್ ಮೇಲ್ಛಾವಣಿ ಅಂತ ಹೇಳ್ತೀವಿ, ರೂಫ್ ಟಾಪ್ ಸೋಲಾರ್ ಪವರ್ ಜನರೇಷನ್ ಅಂತೇಳಿ, ಮನೆ ಮೇಲ್ಛಾವಣಿ ಮೇಲೆ ನೀವು ಸೋಲಾರ್ ಫಲಕಗಳನ್ನು ಅಳವಡಿಸಿಕೊಂಡು ನೀವೇ ಸ್ವತಃ ವಿದ್ಯುತ್ ಉತ್ಪಾದನೆ ಮಾಡಿ ಮನೆ ಬಳಕೆಗೆ ಉಪಯೋಗ ಮಾಡ್ಕೊಳ್ಳೋದಲ್ದೇ ನೀವೇನಾದ್ರೂ ವಿದ್ಯುತ್ ಹೆಚ್ಚು ಉತ್ಪಾದನೆ ಮಾಡಿಕೊಂಡ್ರೆ ಅದನ್ನ ಗ್ರಿಡ್ಗೆ ಕನೆಕ್ಟ್ ಮಾಡಿಬಿಟ್ರೆ ನೀವು ಈವನ್ ಅದನ್ನ ಎಸ್ಕಾಮ್ಗಳಿಗೆ ಮಾರಾಟ ಮಾಡೋ ಒಂದು ಯೋಜನೆ ಕೂಡ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೋದ ವರ್ಷ 2024 ಫೆಬ್ರವರಿ 15ರಲ್ಲಿ ಇದನ್ನ ಲಾಂಚ್ ಮಾಡಿದ್ರು. ಮೊನ್ನೆ ಏಪ್ರಿಲ್ 2024ರಿಂದ ಇದು ಲಾಗೂ ಇದೆ. ಇದು ಈಗಲೂ ವೆಬ್ಸೈಟ್ನಲ್ಲಿ ನೀವು ಸೂರ್ಯಘರ್ ಅಂತ ಹೊಡೆದ್ರೆ ಬರ್ತದೆ. ಅದರಲ್ಲಿ 40% ಕಾಸ್ಟ್ವರೆಗೆ ಸಬ್ಸಿಡಿ ಇದೆ. ನೀವು ಹಾಕೊಳ್ಳೋದು ಈಗ 1 ಲಕ್ಷ ಖರ್ಚಾಗ್ತದೆ, 40% ಸರ್ಕಾರ ಕೊಡ್ತದೆ. ಇದರಲ್ಲಿ 1 ಕೋಟಿ 2026ರೊಳಗಡೆ 1 ಕೋಟಿ ಮನೆಗಳಿಗೆ ಈ ಸೂರ್ಯಘರ್ ಯೋಜನೆ ತಲುಪಿಸುವ ಉದ್ದೇಶ 1 ಕೋಟಿ ಕೇಂದ್ರ ಸರ್ಕಾರದ ಇದೆ. ಆ ನಿಟ್ಟಿನಲ್ಲಿ ಅದು ಏನ್ ಮಾಡ್ತಾರಂದ್ರೆ, ಎವರೇಜ್ ನಿಮ್ದು ಏನು ಯುನಿಟ್, ನಾವು ಈಗ ಬಿಲ್ ಬರ್ತದೆ, ನಮ್ದು 100 ಯುನಿಟ್ ವಿದ್ಯುತ್ ಬಂದ್ರಿ, 180 ಯುನಿಟ್, 300 ಯುನಿಟ್ ಅಂತ ಹೇಳ್ತೀವಿ. ಕನ್ಸಂಪ್ಷನ್ ಆದ್ಮೇಲೆ ಅದು ಯುನಿಟ್ ಅಂತ ಹೇಳ್ತೀವಿ. ಅಂದ್ರೆ 1 ಯುನಿಟ್ ಅಂದ್ರೆ 1 ಕಿಲೋವ್ಯಾಟ್ ಅವರ್, ಅಂದ್ರೆ 1 ಕಿಲೋವ್ಯಾಟ್ ಅನ್ನ 1 ತಾಸವರೆಗೆ ನಾವು ಬಳಸಿದ್ರೆ ಅದು 1 ಕಿಲೋವ್ಯಾಟ್ ಅವರ್ ಅಂತೀವಿ. ಅದಕ್ಕೆ 1 ಯುನಿಟ್ ಅಂತ ನಾವು ಬಳಕೆಯಲ್ಲಿ ಹೇಳ್ತೀವಿ ರೂಢಿಯಲ್ಲಿ. ಆ ಬೇರೆ ಬೇರೆ ಬಳಕೆದಾರರು ಏನಿರ್ತಾರೆ ಅವರ ಇದ್ರ ಮೇಲೆ ಸಬ್ಸಿಡಿ ಇದೆ. ಈಗ ಎವರೇಜ್ 0-150 ಯುನಿಟ್ ಕನ್ಸಂಪ್ಷನ್ ಮಾಡೋಂಥ ಮನೆಗಳಿದ್ರೆ ಅವ್ರಿಗೆ 1-2 ಕಿಲೋವ್ಯಾಟ್ ಸಫಿಷಿಯಂಟ್ ರೂಫ್ ಟಾಪ್ ಸೋಲಾರ್ ಕೆಪಾಸಿಟಿ ಹಾಕೋಬಹುದು. ಅದಕ್ಕೆ ಸಬ್ಸಿಡಿ 30-60 ಸಾವಿರವರೆಗೆ ಕೇಂದ್ರ ಸರ್ಕಾರ ಕೊಡ್ತದೆ. 150-300 ಯುನಿಟ್ ಏನಾದರೂ ವಿದ್ಯುತ್ ಉತ್ಪಾದನೆ ಮಾಡೋಂಥ ಗ್ರಾಹಕರಿದ್ರೆ ಅವ್ರಿಗೆ 2-3 ಕಿಲೋವ್ಯಾಟ್ವರೆಗೂ ಅವರು ರೂಫ್ ಟಾಪ್ ಪವರ್ ಪ್ಲಾಂಟ್ ಹಾಕೋಬಹುದು. ಅವ್ರಿಗೆ 60-78 ಸಾವಿರವರೆಗೆ ಸಬ್ಸಿಡಿ ಕೊಡ್ತದೆ. ಮತ್ತು 300 ಯುನಿಟ್ಗಳ ಮೇಲೆ ಬಳಸೋರಿದ್ರೆ ಅದು ಅಬೌ 3 ಕಿಲೋವ್ಯಾಟ್ ಸೋಲಾರ್ ರೂಫ್ ಟಾಪ್ ಹಾಕೋಬಹುದು. ಬಟ್ 3 ಕಿಲೋವ್ಯಾಟ್ ಅವರಿಗೆ ಮಾತ್ರ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಒಂದು ಲಿಮಿಟ್ ಮಾಡಿದೆ. ಅಲ್ಲಿವರೆಗೆ 78 ಸಾವಿರವರೆಗೂ ಸಬ್ಸಿಡಿ ಕೊಡ್ತದೆ. ಅದ್ರ ಮೇಲೆ ಸಬ್ಸಿಡಿ ಹೆಚ್ಚು ಹಾಕೊಂತ ಹೋಗೋದಿಲ್ಲ. ನೀವು 5 ಕಿಲೋವ್ಯಾಟ್ 10 ಕಿಲೋವ್ಯಾಟ್ ಹಾಕೋಬಹುದು, ನಿಮ್ಮ ಮೇಲ್ಛಾವಣಿ ಏರಿಯಾ ನೋಡ್ಕೊಂಡು ಹಾಕೋಬಹುದು, ಅದನ್ನು ಮಾರಾಟ ಕೂಡ ಮಾಡಬಹುದು. ಬಟ್ ಸಬ್ಸಿಡಿ ಮಾತ್ರ ಲಿಮಿಟ್ ಇಟ್ಟಿದ್ದಾರೆ 78 ಸಾವಿರವರೆಗೆ. ಯಾಕಂದ್ರೆ ಈಗ 5-10 ಕಿಲೋವ್ಯಾಟ್ ಹಾಕೊಂತನ 200-300-500 ಯುನಿಟ್ ವಿದ್ಯುತ್ ಬಳಕೆ ಮಾಡ್ಕೊಂತಾನ ಅಂದ್ರೆ ಅವನು ಸ್ವಲ್ಪ ಶಕ್ತನಾಗಿರ್ತಾನೆ, ಆರ್ಥಿಕವಾಗಿ ಸಬಲವಾಗಿರುವಂತ ಗ್ರಾಹಕ ಇರ್ತಾನೆ, ಅವನಿಗೆ ಸಬ್ಸಿಡಿ. ಸ್ವಲ್ಪ ಕಡಿಮೆ ಆರ್ಥಿಕ ಏನು ನಾವು ಪೂವರ್ ಪೀಪಲ್ ಇರ್ತಾರಲ್ಲ, ಆರ್ಥಿಕವಾಗಿ ಹಿಂದುಳಿದವರು ಇರ್ತಾರಲ್ಲ, ಅಂತ ಗ್ರಾಹಕರಿಗೆ ಸ್ವಲ್ಪ ಜಾಸ್ತಿ ಸಬ್ಸಿಡಿ ಮುಟ್ಲಿ ಅಂತೇಳಿ 3 ಕಿಲೋವ್ಯಾಟ್ ಅವರಿಗೆ ಒಂದು ಲಿಮಿಟ್ ಇಟ್ಟಿದ್ದಾರೆ ಮಾಡಿದ್ದಾರೆ. ಈಗ ಇಲ್ಲಿ ಪಿಎಂ ಸೂರ್ಯಘರ್ ಯೋಜನೆಯಲ್ಲಿ ಹಾಕಬೇಕಾಗಿದ್ರೆ ಇದೆಲ್ಲ ಆನ್ಲೈನ್ ನಲ್ಲಿ ಹಾಕೋಬಹುದು, ಯಾರು ಇಷ್ಟಪಟ್ಟವರು ಎಲ್ಲ ಆನ್ಲೈನ್ ನಲ್ಲಿ ಹಾಕೋಬೇಕು. ಅದು ಕೇಂದ್ರ ಸರ್ಕಾರದ ಸೂರ್ಯಘರ್ ಅಂತ ಹೊಡೆದ್ರೆ ಬರ್ತದೆ, ಅದರಲ್ಲಿ ಆನ್ಲೈನ್ ನಲ್ಲಿ ಹೊಡಿಬೇಕು. ಅದಕ್ಕೆ ಬೇಕಾದಂತ ಇವನು ಮಾಹಿತಿ ಕೂಡ ಬೇರೆ ಬೇರೆ ಅದರಲ್ಲಿ ಸಿಗ್ತವೆ.